ಘೋಷಿಸಲಾಗಿದೆ. ಕೇಳುಗರೇ, ನಮ್ಮ ಆಕಾಶವಾಣಿಯ ಎಲ್ಲ ವಾರ್ತೆಗಳನ್ನು ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕವೂ ಆಲಿಸಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮಾಹಿತಿ ತಂತ್ರಜ್ಞಾನ ರಕ್ಷಣಾ ಕ್ಷೇತ್ರಕ್ಕೆ ಬೆಂಗಳೂರಿನ ಕೊಡುಗೆ ಅಪಾರ, ಪ್ರಧಾನಿ ನರೇಂದ್ರ ಮೋದಿ. ಮೆಟ್ರೋ ಕಾಮಗಾರಿಗೆ 87% ರಾಜ್ಯದ ಅನುದಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ನಾಳೆಯಿಂದ ವಿಧಾನಮಂಡಲದ ಉಭಯ ಸದನಗಳ ಮುಂಗಾರು ಅಧಿವೇಶನ. ಜಂಬೂ ಸವಾರಿಯ ಗಜಪಡೆಗಳಿಗೆ ಮೈಸೂರು ಅರಮನೆಯ ಆವರಣದಲ್ಲಿಂದು ಸಾಂಪ್ರದಾಯಿಕ ಪೂಜೆ. ರಾಜ್ಯದ ಹಲವೆಡೆ ಮುಂದಿನ 7 ದಿನಗಳ ಕಾಲ ವ್ಯಾಪಕ ಮಳೆ, ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಬಿಲ್ ತುಂಬಿಸೋ ಮೊದ್ಲು ಬರ್ಬೋದಲ್ವಾ? ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ? ಬಿಲ್ ಮಾಡ್ತಿದ್ದಾರೆ. ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು. ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಸ್ವಚ್ಛತೆ ಮತ್ತು ಉತ್ತಮ ಆರೋಗ್ಯಕ್ಕೆ ಹತ್ತಿರದ ಸಂಬಂಧವಿದೆ. ಅಶುದ್ಧ ಪರಿಸರ ಅನಾರೋಗ್ಯಕ್ಕೆ ಕಾರಣ. ಸ್ನಾನ, ಬಟ್ಟೆ ಬರೆಗಳ ಶುಚಿತ್ವ, ಆಹಾರದ ಶುಚಿತ್ವ, ಮನೆಯ ಸುತ್ತಮುತ್ತಲ ಸ್ವಚ್ಛತೆ, ಇವು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಬೀರುವ ಪ್ರಭಾವ ಗಾಢವಾದುದು. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಪರಿಸರ ನಿರ್ಮಾಣ ಪ್ರತಿಯೊಬ್ಬನ ಹೊಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬಿತ್ತನೆ ಪೂರ್ವ ಭೂಮಿ ಸಿದ್ಧತೆ, ಈ ಕುರಿತು ಡಾಕ್ಟರ್ ಶುಭಶ್ರೀ ಕೆಎಸ್ ಅವರೊಂದಿಗೆ ಸಂದರ್ಶನವಿದೆ. ತಿಪಟೂರು ತಾಲೂಕು ಅರುಳುಗುಪ್ಪೆಯ ತಿಮ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದವನ್ನು ಸಹ ಕೇಳಬಹುದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಿತ್ತನೆ ಪೂರ್ವ ಭೂಮಿ ಸಿದ್ಧತೆ, ಈ ಕುರಿತು ಡಾಕ್ಟರ್ ಶುಭಶ್ರೀ ಕೆಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೆಳೆ ಬೆಳೆಯುವ ಪೂರ್ವದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ಯಾವ ಥರ ಕೈಗೊಳ್ಳಬೇಕು, ಮುಂಜಾಗ್ರತಾ ಸಿದ್ಧತೆಯನ್ನು ಯಾವ ಥರ ಮಾಡಿ ಇಟ್ಕೊಳ್ಬೇಕು, ಈ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯಲ್ಲಿರುವ ರೇಷ್ಮೆ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶುಭಶ್ರೀ ಕೆಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶುಭಶ್ರೀ ಕೆಎಸ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮ್ಮ ರೈತರಿಗೆ ಬೆಳೆ ಬೆಳೆಯುವ ಪೂರ್ವದಲ್ಲಿ ಭೂಮಿ ಸಿದ್ಧತೆ, ಯಾವ ಥರ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ಈ ಎಲ್ಲ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಬೇಕು. ಮೊದಲನೇದಾಗಿ ಈಗ ಮುಂಗಾರು ಹಂಗಾಮಿನಲ್ಲಿ ಅಥವಾ ಹಿಂಗಾರು ಹಂಗಾಮಿನಲ್ಲಿ ಯಾವುದೇ ಬೆಳೆ ಬೆಳಿಬೇಕಾದ್ರೆ ನಾವು ಭೂಮಿನ ಯಾವ ಥರ ಸಿದ್ಧತೆ ಮಾಡಿಕೊಳ್ಬೇಕು, ಆ ಕುರಿತು ಮಾಹಿತಿ ಮಾಡಿಕೊಡಿ. ಈಗ ಮೊದಲನೇದಾಗಿ ಹೇಳೋದಾದರೆ, ಈಗ ಪ್ರಸ್ತುತ ಕೃಷಿ ಯಾವುದೇ ಬೆಳೆಯನ್ನು ನಾವು ಮಾಡಬೇಕಾದ್ರೆ ಪ್ರಾಥಮಿಕ ಹಂತದಲ್ಲಿ ಭೂಮಿ ಸಿದ್ಧತೆ ಮಾಡುವಂಥದ್ದು ಬಹಳ ಅವಶ್ಯಕವಾಗಿರುತ್ತೆ. ಭೂಮಿ ಸಿದ್ಧತೆಯ ಪ್ರಥಮ ಉದ್ದೇಶ ಅಂತ ಹೇಳೋದಾದರೆ, ನಮಗೆ ಹಿಂದಿನ ಬೆಳೆಯ ಉಳುಕೆಗಳೇನು ಭೂಮಿಯ ಮೇಲೆ ಇರುತ್ತೆ ಅದು ಸರಿಯಾಗಿ ಮಣ್ಣಿಗೆ ಸೇರಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಮತ್ತು ಕಳೆಗಳನ್ನು, ಒಂದು ಕಳೆ ಬೀಜಗಳು ಅಥವಾ ಕಳೆಗಳು ಹೆಚ್ಚಾಗಿ ಬೆಳೆದಿರತಕ್ಕಂಥ ಪ್ರದೇಶದಲ್ಲಿ ಈ ಉಳುಮೆ ಅಥವಾ ಭೂಮಿ ಸಿದ್ಧತೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಕಳೆಗಳು ಕೂಡ ಮಣ್ಣಿಗೆ ಸೇರ್ಪಡಣೆ ಆಗಿ ಅದರಿಂದ ಬೆಳೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಉಂಟಾಗದಿರೋ ಇರೋದಕ್ಕೆ ಕೂಡ ಅನುಕೂಲ ಮಾಡಿಕೊಡುತ್ತೆ. ಮತ್ತೆ ಈಗ ಯಾವುದೇ ರೀತಿಯಾದಂತಹ ಒಂದು ಬೀಜಗಳನ್ನು ನಾವು ಬೆಳೆಯ ಬಿತ್ತನೆ ಬೀಜವನ್ನು ತೆಗೆದುಕೊಂಡ್ರೆ ಅದಕ್ಕೆ ಮೊಳಕೆ ಬರಲಿಕ್ಕೆ ಸಾಕಷ್ಟು ಸೂಕ್ತ ವಾತಾವರಣ ಬೇಕಾಗುತ್ತೆ. ಆ ರೀತಿಯಾದಂತಹ ವಾತಾವರಣ ಕಲ್ಪಿಸ್ಕೊಡ್ಲಿಕ್ಕೆ ನಮಗೆ ಈ ಒಂದು ಭೂಮಿ ಸಿದ್ಧತೆಯಲ್ಲಿ ನಾವು ತೆಗೆದುಕೊಳ್ತಿರ್ತಕ್ಕಂಥ ಒಂದು ಕ್ರಮಗಳಾದಂಥ ಉಳುಮೆ ಮಾಡುವಂಥದ್ದು, ಈ ಕ್ರಮಗಳು ನಮಗೆ ಬಹಳಷ್ಟು ಅನುಕೂಲ ಮಾಡಿಕೊಡುತ್ತೆ. ಈಗ ಭೂಮಿ ಸಿದ್ಧತೆಯ ಪ್ರಥಮ ಹಂತದಲ್ಲಿ ನಾವು ಹೇಳೋದಾದರೆ, ಮುಂಗಾರಿನ ಪ್ರಾರಂಭದ ದಿನಗಳಲ್ಲಿ ಮಾಗಿ, ಅಂದರೆ ನಾವೇನು ಬೇಸಿಗೆಯಲ್ಲಿ ಮಾಗಿ ಉಳುಮೆಯನ್ನು ಮಾಡೋದ್ರಿಂದ ಮಣ್ಣು

ಡಾಕ್ಟರ್ ಶುಭಶ್ರೀ ಮೇಡಮ್ ಅವ್ರ ಜೊತೆಗೆ ತಾವು ಇನ್ನೂ ಹೆಚ್ಚಿಗೆ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ. ಸರ್, ನನ್ನ ಸಂಪರ್ಕ ಸಂಖ್ಯೆ ಹೀಗಿರುತ್ತೆ: 9916634951. ಮತ್ತೊಮ್ಮೆ ಹೇಳ್ತೀನಿ: 9916634951. ಇನ್ನೊಮ್ಮೆ ನಮಸ್ಕಾರ. ನಮಸ್ಕಾರ ಸರ್. ಬಿತ್ತನೆ ಪೂರ್ವ ಭೂಮಿ ಸಿದ್ಧತೆ ಈ ವಿಷಯವಾಗಿ ಡಾಕ್ಟರ್ ಶುಭಶ್ರೀ ಕೆ ಎಸ್ ಅವರೊಂದಿಗೆ ಇದುವರೆಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನೀಗ ತಿಪಟೂರು ತಾಲೂಕು ಅರಳುಗುಪ್ಪೆಯ ತಿಮ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳೋಣ. ಜನ ಜನಕ ದೇವಿಯಲೆಯ ಮೇಲೆ ರಾಯ ಪಾಂಡವರೆಲ್ಲ ನಗೋತಾರೆ ಶಕಿ ಬರ ಮಾವನ ಮಗಳೆ ಮೂತಿ ಪರಬ್ರಹ್ಮಾನಂದ ತಿಳಿಯಬೇಕು ಶೋಭಾನವೇ ಪರಬ್ರಹ್ಮಾನಂದ ತಿಳಿಯಬೇಕು ಶೋಭಾನವೇ ಆನಂದ ತಿಳಿಯಬೇಕು ಶೋಭಾನವೇ ಪರಬ್ರಹ್ಮಾನಂದ ತಿಳಿಯಬೇಕು ಶೋಭಾನವೇ ಮಾಡಿದಕ್ಕೆ ಬಗ್ಗಾಡಿ ಹಸಿಯ ಬಾರಿಯೋನೆ ಶೋಭಾನವೇ ಬಗ್ಗಾಡಿ ಹಸಿಯ ಬಾರಿಯೋನೆ ಶೋಭಾನವೇ ಹಸಿಯ ಬಾರಿಯೋನೆ ಶೋಭಾನವೇ ಬಗ್ಗಾಡಿ ಹಸಿಯ ಬಾರಿಯೋನೆ ಶೋಭಾನವೇ ಬಗ್ಗಾಡಿ ಹಸಿಯ ಬಾರಿಯೋನೆ ಶೋಭಾನವೇ ಒಂಗರು ಬಂದವೆ ಓಡಿ ಗೆರೆ ಶೋಭಾನವೆ ಒಂಗರು ಬಂದವೆ ಓಡಿ ಗೆರೆ ಶೋಭಾನವೆ ಬಂದವೆ ಓಡಿ ಗೆರೆ ಶೋಭಾನವೆ ಒಂಗರು ಬಂದವೆ ಓಡಿ ಗೆರೆ ಶೋಭಾನವೆ ಕೊಟ್ಟೆದಕ್ಕೆ ಕೊಕ್ಕೆಲಿಟ್ಟ ಕಂಡು ಶೋಭಾನವೆ ಕುಂತಾಡಿ ಆಸೆಯ ಬಾರಿ ಯೋನೆ ಶೋಭಾನವೆ ಕುಂತಾಡಿ ಆಸೆಯ ಬಾರಿ ಯೋನೆ ಶೋಭಾನವೆ ಕುಂತಾಡಿ ಆಸೆಯ ಬಾರಿ ಯೋನೆ ಶೋಭಾನವೆ ಕುಂತಾಡಿ ಆಸೆಯ ಬಾರಿ ಯೋನೆ ಶೋಭಾನವೆ ಜೋತರು ಬಂದವೆ ಓಡಿ ಗೆರೆ ಶೋಭಾನವೆ ಜೋತರು ಬಂದವೆ ಓಡಿ ಗೆರೆ ಶೋಭಾನವೆ ಓಡಿ ಗೆರೆ ಶೋಭಾನವೆ ಜೋತರು ಬಂದವೆ ಓಡಿ ಗೆರೆ ಶೋಭಾನವೆ ಸಣ್ಣಕ್ಕೆ ಹಸಿಯ ಸಣ್ಣಣ್ಣ ಬರುದಾನೆ ಶೋಭಾನವೆ ಸಣ್ಣ ಬಾವುಲಿಯ ಕಿವಿಯೋನೆ ಶೋಭಾನವೆ ಸಣ್ಣ ಬಾವುಲಿಯ ಕಿವಿಯೋನೆ ಶೋಭಾನವೆ ಬಾವುಲಿಯ ಕಿವಿಯೋನೆ ಶೋಭಾನವೆ ಸಣ್ಣ ಬಾವುಲಿಯ ಕಿವಿಯೋನೆ ಶೋಭಾನವೆ ಸಣದಾಗಿ ಬರೆಯೋ ಆಸೆಗಳ ಶೋಭಾನವೆ ಸಣದಾಗಿ ಬರೆಯೋ ಆಸೆಗಳ ಶೋಭಾನವೆ ಬರೆಯೋ ಆಸೆಗಳ ಶೋಭಾನವೆ ಸಣದಾಗಿ ಬರೆಯೋ ಆಸೆಗಳ ಶೋಭಾನವೆ ದೊಡ್ಡಕ್ಕೆ ಆಸೆಯ ದೊಡ್ಡಣ್ಣ ದೊಡ್ಡ ಬಾವುಲಿಯ ಕಿವಿಯೋನೆ ಶೋಭಾನವೆ ದೊಡ್ಡ ಬಾವುಲಿಯ ಕಿವಿಯೋನೆ ಶೋಭಾನವೆ ಬಾವುಲಿಯ ಕಿವಿಯೋನೆ ಶೋಭಾನವೆ ದೊಡ್ಡ ಬಾವುಲಿಯ ಕಿವಿಯೋನೆ ಶೋಭಾನವೆ ದೊಡ್ಡ ಬಾವುಲಿಯ ಕಿವಿಯೋನೆ ಅಣ್ಣಯ್ಯ ಶೋಭಾನವೆ ದೊಡ್ಡದಾಗಿ ಬರೆಯೋ ಆಸೆಗಳ ಶೋಭಾನವೆ ದೊಡ್ಡದಾಗಿ ಬರೆಯೋ ಆಸೆಗಳ ಶೋಭಾನವೆ ಬರೆಯೋ ಆಸೆಗಳ ಶೋಭಾನವೆ ದೊಡ್ಡದಾಗಿ ಬರೆಯೋ ಆಸೆಗಳ ಶೋಭಾನವೆ ಹಸಿಯಾಲೆ ಸಣ್ಣ ಬರುದಾನೆ ಶೋಭಾನವೆ ದಶಿವಾಳ ದೋವಾ ಕ್ವಾರದಂಗೆ ಶೋಭಾನವೆ ದಶವಾಳ ದೋವಾ ಕ್ವಾರದಂಗೆ ಶೋಭಾನವೆ ದಶಿವಾಳ ದೋವಾ ಕ್ವಾರದಂಗೆ ಶೋಭಾನವೆ ದಶವಾಳ ದೋವಾ ಕ್ವಾರದಂಗೆ ಶೋಭಾನವೆ ದಶಿವಾಳ ದೋವಾ ಕ್ವಾರದಂಗಸಿಯ ಮೇಲೆ ಶೋಭಾನವೆ ಮಲೆಗೋವ ನ್ಯಾರೆ ಬಾರದರು ಶೋಭಾನವೆ ಮಲೆಗೋವ ನ್ಯಾರ ಬಾರದರು ಶೋಭಾನವೆ ನ್ಯಾರೆ ಬಾರದರು ಶೋಭಾನವೆ ಮಲೆಗೋವ ನ್ಯಾರೆ ಬಾರದರು ಶೋಭಾನವೆ ಎಲ್ಲಕ್ಕೆ ಹಸಿಯ ಬಲ್ಲಣ್ಣ ಬರುದಾನೆ ಶೋಭಾನವೆ ಬೆಲ್ಲದ ಚಗಳ ಕ್ವಾರದಂಗೆ ಶೋಭಾನವೆ ಬೆಲ್ಲದ ಚಗಳ ಕ್ವಾರದಂಗೆ ಸೋಬಾನ ಜಗಳ ಕ್ವಾರದಂಗೆ ಸೋಬಾನವೆ ಬೆಲ್ಲ ದಚ್ಚಗಳ ಕ್ವಾರದಂಗೆ ಸೋಬಾನ ಬೆಲ್ಲ ದಚ್ಚಗಳ ಕ್ವಾರದಂಗ ಸಿಯ ಮೇಲೆ ಸೋಬಾನವೆ ಬಾಸಿಂಗ ನ್ಯಾರೆ ಬಾರ ಒಂಬತ್ತರ ನಡುವೆ ಕ್ವಾಣ ನೋಡಿ ಸೋಬಾನವೆ ಒಂಬತ್ತರ ನಡುವೆ ಕ್ವಾಣ ನೋಡಿ ಸೋಬಾನವೆ ಒಂಬತ್ತರ ನಡುವೆ ಕ್ವಾಣ ನೋಡಿ ಸೋಬಾನವೆ ಒಂಬತ್ತರ ನಡುವೆ ಕ್ವಾಣ ನೋಡಿ ಸೋಬಾನವೆ ಒಂಬತ್ತರ ನಡುವೆ ಕ್ವಾಣ ನೋಡಿ ಪಾಂಡವ ಚಿಂಬೆಯ ಸೆರಗ ಬಾರದಾರೆ ಸೋಬಾನವೆ ಚಿಂಬೆಯ ಸೆರಗ ಬಾರದಾರೆ ಚಿಂಬೆಯ ಸೆರಗ ಬಾರದಾರೆ ಸೋಬಾನವೆ ಚಿಂಬೆಯ ಸೆರಗ ಬಾರದಾರೆ ಸೋಬಾನವೆ ನಾಲ್ಕು ಬರಿಯಂದರೆ ನಲವತ್ತ ಬರುದಾನೆ ಸೋಬಾನವೆ ನಲವತ್ತರ ನಡುವೆ ಕ್ವಾಣ ನೋಡಿ ಸೋಬಾನವೆ ನಲವತ್ತರ ನಡುವೆ ಕ್ವಾಣ ನೋಡಿ ಸೋಬಾನವೆ ನಡುವೆ ಕ್ವಾಣ ನೋಡಿ ಸೋಬಾನವೆ ನಲವತ್ತರ ನಡುವೆ ಕ್ವಾಣ ನೋಡಿ ಸೋಬಾನವೆ ನಲವತ್ತರ ನಡುವೆ ಕ್ವಾಣ ನೋಡಿ ಪಾಂಡವರ ಸೋಬಾನವೆ ಸೀರೆಯ ಸೆರಗ ಬಾರದಾರೆ ಸೋಬಾನವೆ ಸೀರೆಯ ಸೆರಗ ಬಾರದಾರೆ ಸೋಬಾನವೆ ಸೆರಗ ಬಾರದಾರೆ ಸೋಬಾನವೆ ಸೀರೆಯ ಸೆರಗ ಬಾರದಾರೆ ಸೋಬಾನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ತಿಪಟೂರು ತಾಲೂಕು ಅರಳುಗುಪ್ಪೆಯ ತಿಮ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳ್ತಾ ಇದ್ರಿ. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ವೆಂಕಟಶ್ಯಾಮರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿರಂಗ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೇಳಿದರೆ ಇದು ಆಕಾಶವಾಣಿ ಬೆಂಗಳೂರು. ಸಮಯ 7:30. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ.